50 languages. 80 80 الصفات 3 ಗುಣವಾಚಕಗಳು 3 لديها كلب ಅವಳ ಬಳಿ ಒಂದು ನಾಯಿ ಇದೆ الكلب كبير ಆ ನಾಯಿ ದೊಡ್ಡದು لديها كلب كبير ಅವಳ ಬಳಿ ಒಂದು ದೊಡ್ಡದಾದ ನಾಯಿ ಇದೆ إنها تملك بيتا ಅವಳು ಒಂದು ಮನೆಯನ್ನು ಹೊಂದಿದ್ದಾಳೆ البيت صغير ಆ ಮನೆ ಚಿಕ್ಕದು إنها تملك بيتا صغيرا ಅವಳು ಒಂದು ಚಿಕ್ಕದಾದ ಮನೆಯನ್ನು ಹೊಂದಿದ್ದಾಳೆ إنه يسكن في فندق ಅವನು ಒಂದು ವಸತಿ ಗೃಹದಲ್ಲಿ ವಾಸಿಸುತ್ತಿದ್ದಾನೆ الفندق رخيص ಅದು ಅಗ್ಗದ ವಸತಿ ಗೃಹ إنه يسكن في فندق رخيص ಅವನು ಒಂದು ಅಗ್ಗದ ವಸತಿ ಗೃಹದಲ್ಲಿ ವಾಸಿಸುತ್ತಿದ್ದಾನೆ إنه يملك سيارة ಅವನ ಬಳಿ ಒಂದು ಕಾರ್ ಇದೆ السيارة غالية ಆ ಕಾರ್ ತುಂಬಾ ದುಬಾರಿ إنه يملك سيارة غالية ಅವನ ಬಳಿ ದುಬಾರಿಯಾದ ಕಾರ್ ಇದೆ إنه يقرأ رواية ಅವನು ಒಂದು ಕತೆ ಪುಸ್ತಕವನ್ನು ಓದುತ್ತಾನೆ الرواية مملة ಆ ಕತೆ ಪುಸ್ತಕ ನೀರಸವಾಗಿದೆ إنه يقرأ رواية مملة ಅವನು ಒಂದು ನೀರಸವಾದ ಕತೆ ಪುಸ್ತಕವನ್ನು ಓದುತ್ತಿದ್ದಾನೆ إنها تشاهد فيلما ಅವಳು ಒಂದು ಚಿತ್ರವನ್ನು ನೋಡುತ್ತಿದ್ದಾಳೆ الفيلم مشوق ಆ ಚಿತ್ರ ಸ್ವಾರಸ್ಯಕರವಾಗಿದೆ إنها تشاهد فيلما مشوقا ಅವಳು ಒಂದು ಸ್ವಾರಸ್ಯಕರವಾದ ಚಿತ್ರವನ್ನು ನೋಡುತ್ತಿದ್ದಾಳೆ